ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ಭಾರತದ ಜೈವಿಕ ತಂತ್ರಜ್ಞಾನ ರಾಜಧಾನಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಅಮೃತ ಗ್ರಾಮ ಯೋಜನೆಯಡಿ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಿಗೆ 25 ಲಕ್ಷ ರೂಪಾಯಿ ಹೆಚ್ಚುವರಿ ನೆರವು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಸಿಇಟಿ ಪರೀಕ್ಷಾ ಫಲಿತಾಂಶ ಸಂಜೆ 4 ಗಂಟೆ ನಂತರ ಜಾಲತಾಣಗಳಲ್ಲಿ ಲಭ್ಯ. ಬಳ್ಳಾರಿ, ಗದಗ ಸೇರಿ 12 ಜಿಲ್ಲಾ ಕೇಂದ್ರಗಳಲ್ಲಿ ಟೆನ್ನಿಸ್ ಅಂಗಣಗಳ ನಿರ್ಮಾಣ, ಸಚಿವ ಆರ್ ಅಶೋಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್, ಮನ್ ಕಿ ಬಾತ್, ಜನ್ ಕಿ ಬಾತ್, ಜನ್ ಮನ್ ಕಿ ಬಾತ್. ಸೆಪ್ಟೆಂಬರ್ 26ನೇ ತಾರೀಖು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ ಮನ್ ಕಿ ಬಾತ್. ರಾಷ್ಟದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ ಮನ್ ಕಿ ಬಾತ್. ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ ಮನ್ ಕಿ ಬಾತ್. ತಪ್ಪದೇ ಕೇಳಿ ಸೆಪ್ಟೆಂಬರ್ 26ನೇ ತಾರೀಖು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಮನ್ ಕಿ ಬಾತ್. ಆಕಾಶವಾಣಿ ಚಿತ್ರದುರ್ಗ. ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಬಾಳೆ ಕೃಷಿಯ ಅನುಭವಗಳನ್ನು ಕುರಿತು ಚಿತ್ರದುರ್ಗ ತಾಲೂಕು ಹುಣಸೆಕಟ್ಟೆ ಗ್ರಾಮದ ಕೃಷಿಕ ಎಚ್ಬಿ ಅಲಿಕಣ್ಣ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಜೊತೆಗೆ ಜನಪದ ಗೀತೆಯನ್ನು ಆಲಿಸುತ್ತೀರಿ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-225-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕಿಸಾನ್ ವಾಣಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಬಾಳೆ ಕೃಷಿಯ ಅನುಭವಗಳನ್ನು ಕುರಿತು ಚಿತ್ರದುರ್ಗ ತಾಲೂಕು ಹುಣಸೆಕಟ್ಟೆ ಗ್ರಾಮದ ಕೃಷಿಕ ಎಚ್ಬಿ ಅಲಿಕಣ್ಣ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈಗಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಹುಣಸೆಕಟ್ಟೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಚ್ಬಿ ಅಲಿಕಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬಾಳೆ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಅಲಿಕಣ್ಣ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಅಲಿಕಣ್ಣ ಅವರೇ, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? 25 ವರ್ಷಗಳಿಂದ ಮಾಡ್ತಿದ್ದೀವಿ ಸರ್. ಯಾಕೆ ಕೃಷಿ ಬದುಕಿ ಬರ್ಬೇಕನ್ನಿಸ್ತು? ನಮ್ಮ ತಂದೆಯರು, ನಮ್ಮ ಅಜ್ಜರು, ಮುತ್ತಾತರು, ನಮ್ಮ ಮನೆಯವರೆಲ್ಲ ಕೃಷಿ ಬದುಕೆ ಮಾಡ್ತಾ ಇದ್ದಾರೆ ಸರ್. ಅದಕ್ಕಾಗಿ ಕೃಷಿ ಮಾಡ್ಲೇಬೇಕನ್ನಿಸ್ತು ಬಂದ್ವಿ. ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಲಾಭದಾಯಕ ಸರ್. ಈಗ ಎಲ್ಲ ರೈತರು ಏನ್ ಕೃಷಿ ಏನಂತ ಲಾಭದಾಯಕ ಅಲ್ಲ, ಸರಿಯಾಗಿ ಇಳುವರಿ ಬರ್ತಿಲ್ಲ, ಯಾವುದೇ ಬೆಳೆ ಹಾಕಿದ್ರು ರೋಗ, ನಾವು ಬೆಳೆದಂತ ಬೆಳೆ ಸುಖ ಬೆಲೆ ಸಿಗ್ತಾ ಇಲ್ಲ ಅಂತ ಎಲ್ಲ ಕೃಷಿಯಿಂದ ಹಿಂದೆ ಸರಿತಾರೆ. ಅಂತದ್ರಲ್ಲಿ ಕೃಷಿ ಬದುಕು ಲಾಭದಾಯಕ ಅಂತಾರೆ, ಯಾವ ರೀತಿ ಲಾಭದಾಯಕ ಅಂತಾರೆ? ಕೃಷಿಯಲ್ಲಿ ಲಾಭದಾಯಕ ಅಂದ್ರೆ ಜವಾಬ್ದಾರಿ ಮುಖ್ಯ. ಕಾಲಕ್ಕೆ ಸರಿಯಾಗಿ ಮಳೆ ಬರಬೇಕು, ಕಾಲಕ್ಕೆ ಸರಿಯಾಗಿ ವಾತಾವರಣ ಇದ್ರೆ ಲಾಭದಾಯಕ ಆಗುತ್ತೆ ಸರ್. ನಮ್ಮ ಜವಾಬ್ದಾರಿ ಮುಖ್ಯ. ವಿದ್ಯಾಭ್ಯಾಸ ಎಲ್ಲರೂ ಮಾಡಿದ್ರಿ? ನಾವು ಡಿಗ್ರಿ ಮಾಡಿದೀವಿ ಸರ್. ಡಿಗ್ರಿ ಮಾಡಿದ್ಮೇಲೆ ಮುಂದೆ ಓದ್ಬೇಕು ಅನ್ನಿಸ್ಲಿಲ್ಲ? ಅನಿಸ್ತು ಸರ್. ನಾವು ಕೃಷಿನೇ ಮೂಲ ಕಸುಬಾಗಿ ಇಟ್ಕೊಂಡಿರೋದ್ರಿಂದ ನಾವು ಕೃಷಿ ಮಾಡ್ಲೇಬೇಕನ್ನಿಸ್ತು ಸರ್. ಹಾಗಿದ್ರೆ ಈ ಕೃಷಿ ಬದುಕಲ್ಲಿ ಯಾವತ್ತಾದ್ರೂ ಕಷ್ಟ ಅನಿಸಿದಾಗ, ನಾವು ಓದಿದ್ರೆ ಚೆನ್ನಾಗಿತ್ತು ಮುಂದಕ್ಕೆ, ಈ ಕೃಷಿ ಬದುಕು ಕಷ್ಟಪ್ಪ ಅನಿಸಿದ್ರುಂಟ? ಕಷ್ಟ ಅಂತ ನಮಗೇನು ಅನಿಸಿಲ್ಲ ಸರ್. ಸುಖವಾಗಿ ಇದೆ ಸರ್ ಕೃಷಿ ಮಾಡಿ. ಜಮೀನು ಎಷ್ಟು ಎಕರೆ ಇದೆ? ನಮ್ಮದು 6.5 ಎಕರೆ ಇದೆ ಸರ್. ಅದ್ರಾಗೆ ನೀರು ಒಂದು 4 ಎಕರೆ ನೀರು ಆಯ್ತತೆ, 2.5 ಎಕರೆ ಬೆದ್ಲು ಮಾಡ್ಕೊಂಡಿದ್ದೀವಿ ಸರ್. ಬೆದ್ಲಲ್ಲಿ ಏನೇನು ಬೆಳೆಗಳು ಬೆಳೀತಾರೆ? ಬೆದ್ಲಲ್ಲಿ ರಾಗಿ, ತೊಗರಿ, ನವಣೆ ಆ ತರ ಆಹಾರ ಧಾನ್ಯಗಳು ಬೆಳ್ಕೊಂತೀವಿ ಸರ್. ಯಾವ ರೀತಿ ಇಳುವರಿ ಬರ್ತಾ ಇದೆ? ಚೆನ್ನಾಗಿ ಮೋಡದ ವಾತಾವರಣ ಮತ್ತು ಮಳೆ ಸಹಕಾರ ಕೊಟ್ಟರೆ ಚೆನ್ನಾಗಿ ಇಳುವರಿ ಬರ್ತದೆ ಸರ್. ಈ ವರ್ಷ ಬೆದ್ಲಲ್ಲಿ ಏನು ಬೆಳೆಗಳು ಬೆಳೆದ್ರೆ? ಬೆದ್ಲಲ್ಲಿ ವರ್ಷ ರಾಗಿ ಮತ್ತು ನವಣೆಗಳು ಬೆಳೆದಿವೆ ಸರ್, ಚೆನ್ನಾಗಿ ಇಳುವರಿ ಬಂದ ಸರ್. ಈ ವರ್ಷ ಮಳೆ ಸ್ವಲ್ಪ ಕಡಿಮೆ ಆಯ್ತು ಅಂತಂದ್ರು ಆದ್ರೂ ಚೆನ್ನಾಗಿ ಇಳುವರಿ ಬಂತ? ಇಲ್ಲ, ನಾವು ಉಳುಮೆ ಆಗಿ ಮಾಡೋದ್ರಿಂದ ಚೆನ್ನಾಗಿ ಲಾಭದಾಯಕ ಅನಿಸ್ತು ಸರ್. ಉಳುಮೆ ಮಾಡ್ಬೇಕು ಚೆನ್ನಾಗಿ. ಬೆದ್ಲಲ್ಲಿ ನವಣೆ ಬೆಳೆದಿದ್ರೆ ನವಣೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ನವಣೆ ನಮಗೆ ಸಣ್ಣದಿಂದ ಅನುಭವ ಇದೆ ಸರ್. ನಮ್ಮ ತಂದೆ ತಾಯಿಯರು ಬೆಳೀತಿದ್ರು, ಅದಕ್ಕೆ ನವಣೆ ಬೆಳೆದು ನಾವು ಊಟಕ್ಕೆ ಬಳಸ್ತೇವೆ ಸರ್. ಮನೆಯಲ್ಲಿ ಊಟಕ್ಕೆ ಬಳಸ್ತೀರಾ? ಈ ಸಿರಿಧಾನ್ಯಗಳು ಈ ನಡುವೆ ಜನಗಳು ಬಳಸದೆ ಕಡಿಮೆ ಆಗ್ಬಿಡುತ್ತೆ, ಅಂತದ್ರಲ್ಲಿ ನೀವು ಇನ್ನೂ ಸಿರಿಧಾನ್ಯ ಬಳಸ್ತಾ ಇದ್ರ? ಇಲ್ಲ, ಸಿರಿಧಾನ್ಯ ಮುಖ್ಯವಾಗಿ ನಾವು ಮೊದ್ಲಿಂದ ಬಳಸ್ತಾ ಬಂದಿವಿ ಸರ್. ಆದ್ರಿಂದ ಅದ್ರ ಅನುಭವ ಇದೆ, ಊಟನೂ ಮಾಡ್ತೀವಿ ನಾವು ಮನೆಯಲ್ಲಿ. ಬಳಸದಲ್ದಲ್ಲೇ ಬೆಳಿತಾನೋ ಇದ್ರ ಮೊದ್ಲಿಂದ? ಬೆಳಿತಾ ಇದೀವಿ ಸರ್, ಅದನ್ನ ಮನೆಗೆ ಉಪಯೋಗಿಸ್ತೀವಿ ಊಟಕ್ಕೆ. ಮತ್ತೆ ಈ ಸಿರಿಧಾನ್ಯ ಬರೀ ನವಣೆ ಒಂದೇನ, ಆರ್ಕ, ಊದ್ಲು ಈ ತರ ಬೇರೆ ಏನಾದ್ರೂ ಸಿರಿಧಾನ್ಯಗಳು ಬೆಳಿತಾ ಇದ್ರ? ಇಲ್ಲ ಸರ್, ಆತರ ಬೆಳೆ ಅನುಭವ ಇಲ್ಲ. ನಾವು ನವಣೆ, ಸಜ್ಜೆ, ರಾಗಿ, ಇದು ತೊಗರಿ ಆತರ ಮಾಡ್ಕೊಂತೀವಿ ಸರ್ ಅಷ್ಟೇ. ಮನೆಗೆ ಮಾತ್ರ ಬೆಳ್ಕೊಂತೀರ ಅಥವಾ ಏನಾದ್ರೂ ಹೆಚ್ಚಾದ್ರೂ ಮಾರಾಟನೂ ಮಾಡ್ತೀರಾ? ಮನೆಗೆ ಸ್ವಲ್ಪ ಉಳಿಸಿಕೊಂಡು ಮಾರಾಟನೂ ಮಾಡ್ತೀವಿ ಸರ್. ಹೌದು ಸರ್. ಈಗ ನೀರಾವರಿಯಲ್ಲಿ ಏನೇನು ಬೆಳೆಗಳು ಬೆಳಿತೀರ? ನೀರಾವರಿಯಲ್ಲಿ ಹೂವು, ಬಾಳೆ ಅವೆಲ್ಲ ಬೆಳಿತೀರಿ ಸರ್. ಬಾಳೆನ ಬಹಳ ಮುಖ್ಯವಾದ್ದು. ಅದು ಮಳೆ ಸಪೋರ್ಟ್ ಮಾಡಿಬಿಟ್ರೆ, ಬೋರ್ನಲ್ಲಿ ನೀರಾಗ್ಬಿಟ್ರೆ ಚೆನ್ನಾಗಿ ಇಳುವರಿ ಬಂದು ಚೆನ್ನಾಗಿ ದುಡ್ಡು ಆಗ್ತದೆ ಸರ್. ಈ ಬಾಳೆ ಹೂವಿನ ಬೆಳೆ ಬೆಳಿತಾ ಇದ್ರ, ಈ ತೋಟಗಾರಿಕೆ ಬೆಳೆಗಳು ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ ಈ ತರ ಬೆಳೆಗಳು ಬೆಳಿಬೇಕಂತ ಏನು ಆಸಕ್ತಿ ಬರಲಿಲ್ಲ? ಇಲ್ಲ, ಆಸಕ್ತಿ ಇದೆ ಸರ್. ಆದ್ರೆ ಅದಕ್ಕೆ ಮಳೆ ವಾತಾವರಣ ಸಿಗ್ದಿಲ್ಲ. ಮಳೆ ಸಾಕಾರ ಕಡಿಮೆ ಆಗಿರೋದ್ರಿಂದ ನಾವು ಬೆಳೆಯಕ್ಕಾಗಲ್ಲ, ಇವನ್ನೇ ಬೆಳಿತಿದ್ವಿ. ಹೌದು ಸರ್. ಈಗ ಬಾಳೆ ಬೆಳಿತೀವಿ ಅಂತಂದ್ರೆ ಎಷ್ಟು ವರ್ಷದಿಂದ ಬಾಳೆ ಬೆಳಿತಾ ಇದ್ರ? ಬಾಳೆ ಆಲೆ 4-5 ವರ್ಷದಿಂದ ಬಾಳೆ ಬೆಳಿತೀರಿ ಸರ್. ಬಾಳೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಬಾಳೆಯಲ್ಲಿ ಮನೆ ಮುಂದೆ ಬಂದು ಅದು ಮಾರ್ಕೆಟಿಂಗ್ ಮಾಡ್ಕೊಂಡು ನಮ್ಮ ತೋಟದಲ್ಲಿ ಕಡ್ಕೊಂಡು ತಗೊಂಡೋಗ್ತಾರೆ. ಇಲ್ಲೇ ತೂಕ ಮಾಡಿಬಿಟ್ಟು ಅದಕ್ಕೆ ಎಷ್ಟು ಹಣ ಬರ್ತದೋ ಅಷ್ಟು ಮಾರ್ಕೆಟ್ ರೇಟ್ ಒಳ್ಳೆ ರೇಟ್ ಕೊಟ್ಟೋಗ್ತಾರೆ ಸರ್. ಅಂದ್ರೆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಅಂತೀರ? ಹೌದು ಸರ್, ಸಮಸ್ಯೆ ಏನಿಲ್ಲ. ಅದು ಬೇರೆ ಬೆಳೆಗಳದ್ದು ಬೆಳೆದ್ರೆ ನಾವೇ ಮಾರ್ಕೆಟಿಗೆ ತಗೊಂಡೋಗಿ ಮಾರಾಟ ಮಾಡಬೇಕು. ಹೌದೌದು. ಈ ತರ ಬಾಳೆ ಬೆಳೆದ್ರೆ ಅವರು ಮಾರಾಟಗಾರೇ ನಮ್ಮ ತೋಟಕ್ಕೆ ಬರ್ತಾರೆ ಅಂತ? ಹೌದು ಸರ್, ನಿಜವಾದ ಮಾತು ಸರ್. ಈಗ ಬಾಳೆ ನೀವು ಬೆಳೆಯೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ತಯಾರಿ ಮಾಡ್ಕೊಂತೀವಿ? ಈಗ ಫ್ಲೋ, ಎಂಬಿ ಫ್ಲೋ ಅಂತ ಬರ್ತದೆ ಸರ್. ಆ ಫ್ಲೋ ಹೊಡೆದ್ಬಿಟ್ಟು ಕಲ್ಟಿವೇಟರ್ ಹೊಡೆದ್ಬಿಟ್ಟು ಎಲ್ಲ ಸವ ಮಾಡಿ ಗೊಬ್ಬರ ಹೊಡೆದ್ಬಿಟ್ಟು ಗೊಬ್ಬರ ಹೊಡೆದು ರೋಟೋವೀಟರ್ ಹೊಡೆದ್ಬಿಟ್ಟು ಎಲ್ಲ ಸವ ಮಾಡ್ಬೇಕು. ಅವಾಗ ತಿರ್ಗಾ ಸಾಲು ಹೊಡಿಬೇಕು ಫ್ಲೋನಲ್ಲಿ, ಸಿಂಗಲ್ ಸಾಲು, 6 ಅಡಿ 6 ಅಡಿಗೆ. ಅದನ್ನ ಗುಳಿ ಮಾಡಿಬಿಟ್ಟು ಡ್ರಿಪ್ ಎಳಿಬೇಕು. ಡ್ರಿಪ್ ಎಳೆದು ಸಸಿ ಬೆಂಗಳೂರಿಂದ ಟ್ರಿಚಿಕಲ್ಚರ್ ಸಸಿ ಸಿಗ್ತದೆ, ಅದನ್ನ ನೆಡ್ಬೇಕು. ಡ್ರಿಪ್ ಕ್ಲೀನ್ ಆಗಿ ಹೋಗ್ತತೆ ಇಲ್ಲ ಅಂತ ಪ್ರತಿ ಗಿಡಕ್ಕೂ ನೋಡ್ಬೇಕು. ನೋಡಿ ಅದು ಚೆನ್ನಾಗಿ ಬೆಳೆ ಬರ್ತದೆ ಸರ್. ಆ ತರ ಮಾಡಿದ್ರೆ ಈಗ ಸಸಿ ಹೆಂಗಿದ್ರೆ ಬೆಂಗಳೂರಿಂದ ತಗೊಂಬಂದ್ರೆ? ಹಾ, ಬೆಂಗಳೂರಿಂದ ತಗೊಂಬಂದ್ರಿ ಸರ್. ಈಗ ಇಲ್ಲ, ಕೆಲವು ರೈತರು ನಮ್ ಸುತ್ತಮುತ್ತ ಬೆಳೆದಂತ ತೋಟದಿಂದನೇ ತಗೊಂಬಂದು ನಾಟಿ ಮಾಡ್ತಾರೆ ಸರ್. ಸರ್, ಅದ್ರಿಗೆ ಕ್ರಿಮಿ ಕೀಟ ಅವೆಲ್ಲ ಸೇರ್ಬಿಟ್ಟು ಅವ್ರು ಸರಿಯಾಗಿ ಇಳುವರಿ ಬರಲ್ಲ. ಟಿಶಿಕಲ್ಚರ್ ಅಂದ್ರೆ ಅದು ವೈಜ್ಞಾನಿಕವಾಗಿ ರೆಡಿ ಆಗ್ತದೆ. ಅವೈಜ್ಞಾನಿಕ ರೆಡಿ ಆದ ಸಸಿ ನಮಗೆ ಸಿಕ್ಕರೆ ಒಳ್ಳೆ ಇಳುವರಿ ಬಂದು ಒಳ್ಳೆ ಲಾಭದಾಯಕ ಆಗ್ತದೆ ಸರ್. ಈಗ ಈ ತರ ಟಿಶಿಕಲ್ಚರ್ ಸಸಿಗಳನ್ನ ತರಬೇಕಂತ ಯಾಕೆ ತಿಳಿಸ್ಕೊಟ್ರು? ನಾವು ರೇಡಿಯೋಗಳಿಗೆ ಮಾಹಿತಿ ತಗೊಂಡಿವಿ ಸರ್. ಮಾಹಿತಿ ಬರ್ತದೆ ದಿನನಿತ್ಯ ರೇಡಿಯೋ ನ್ಯೂಸ್ ಕೇಳ್ತಿರ್ತೀವಿ. ಆ ಕೃಷಿ ದರ್ಶನ ಬಂದಾಗ ನ್ಯೂಸ್ ಬರ್ತದಲ್ಲ, ಅದ್ರ ತಿಳ್ಕೊಂಡು ನಾವು ನಾಲೆಡ್ಜ್ ಬೆಳೆಸ್ಕೊಂಡಿವಿ ಸರ್ ಬುದ್ಧಿವಂತಿಕೆ. ಈಗ ನಾವು ಈ ಅಂಗಾಂಶ ಕೃಷಿ ಅಂದ್ರೆ ಈ ಟಿಶಿಕಲ್ಚರ್ ಬಾಳೆಗೂ ನಾವು ರೈತರ ತೋಟದಲ್ಲಿ ತಗೊಂಬಂದು ಬಾಳೆ ನಾಟಿ ಮಾಡೋದಕ್ಕೂ ಇಳುವರಿಯಲ್ಲಿ ಏನಾದ್ರೂ ವ್ಯತ್ಯಾಸ ಕಾಣುತ್ತೆ? ಇಳುವರಿಯಲ್ಲಿ ತುಂಬಾ ವ್ಯತ್ಯಾಸ ಇದೆ ಸರ್. ಇದು ನಾವು ಗೆಡ್ಡೆ ಹಾಕಿದ್ರೆ ಅದಕ್ಕೆ ರೋಗ ಬಂದು ಸರಿಯಾಗಿ ಇಳುವರಿ ಬರಲ್ಲ. ಇದು ಟಿಶಿಕಲ್ಚರ್ ಹಾಕಿದ್ರೆ ತುಂಬಾ ಇಳುವರಿ ಬರ್ತದೆ ಸರ್. ಅದಕ್ಕೆ ಏನ್ ಕೆಪಾಸಿಟಿ ಇರ್ತದ ಅಷ್ಟನ್ನು ಇಳುವರಿ ಚೆನ್ನಾಗಿ ಬರ್ತದೆ ಸರ್. ರೋಗನು ಕಡಿಮೆ ಬರ್ತದೆ ಸರ್. ರೋಗನು ಕಡಿಮೆ ಬರುತ್ತೆ, ಹಂಗಾಗ್ಬಿಟ್ಟು ಇಳುವರಿನು ಚೆನ್ನಾಗಿ ಬರುತ್ತೆ ಅಂತಂದ್ರೆ ನೀವು ಈ ಟಿಶಿಕಲ್ಚರ್ ಬಾಳೆ ಸಸಿಗಳನ್ನ ತಂದು ನಾಟಿ ಮಾಡಿದ್ರಿ? ಹೌದೌದು ಸರ್. ಅಂದ್ರೆ ಎಷ್ಟು ರೂಪಾಯಿಗೆ ಒಂದು ಕೊಟ್ಟು ಸಸಿನ ತಗೊಂಬಂದ್ರಿ? 12-13 ರೂಪಾಯಿ ಸಾಮಾನ್ಯವಾಗಿ ರೂಪಾಯಿ ವೇರಿಯೇಷನ್ ಇರ್ತದೆ ಸರ್ ಬೆಲೆ. 12-13 ರೂಪಾಯಿ ಒಂದು ಸಸಿ ಇದ್ದಿರ್ತದೆ ಸರ್. ಬೆಂಗಳೂರಲ್ಲೇ ಸಿಗ್ತಾವ ಅಂತ ಯಾರು ತಿಳಿಸ್ಕೊಟ್ರು ನಿಮಗೆ ಬಾಳೆ ಸಸಿ? ನಾವು ಇದು ಪೇಪರ್ ಅಲ್ಲಿ ಓದಿದ್ವಿ ಸರ್, ಟಿವಿಯಲ್ಲಿ ನೋಡಿದ್ವಿ, ಮತ್ತು ರೇಡಿಯೋ ನ್ಯೂಸ್ ಅಂತ ಮುಖ್ಯವಾಗಿ ತಿಳಿಸ್ತದೆ ಸರ್. ಆದ್ರಿಂದ ನಮಗೆ ಅನುಕೂಲ ಆಯ್ತು. ರೇಡಿಯೋ ಸಾಕಷ್ಟು ಕೇಳ್ತಿರ್ತೀರ? ತುಂಬಾ ದಿನನಿತ್ಯನೂ ರೇಡಿಯೋ ಕೇಳ್ತೀವಿ ಸರ್. ಈ ಕೃಷಿ ಬದಿಗೆ ಏನಾದ್ರೂ ಅನುಕೂಲ ಆಗಿದೆ ರೇಡಿಯೋ ಕೇಳೋದ್ರಿಂದ? ಹ್ಞೂ ಸರ್, ಎಲ್ಲರೂ ಒಂದೊಂದು ಮಾತು ಹೇಳೋದ್ರಿಂದ ಅದನ್ನೆಲ್ಲ ಅನುಸರಿಸಿಕೊಂಡ್ರೆ ನಮ್ಗೆ ಅನುಕೂಲ ಅದೇ ಆಗ್ತದೆ. ಅನುಕೂಲ ಆಗುತ್ತೆ. ಅದು ಎಷ್ಟು ವರ್ಷದಿಂದ ರೇಡಿಯೋ ಕೇಳ್ತಾ ಇದ್ರ? ನಾವು ತುಂಬಾ ಒಂದು 20 ವರ್ಷದಿಂದ ರೇಡಿಯೋ ದಿನನಿತ್ಯ ಕೇಳ್ತೇವೆ ಸರ್ ಬೆಳಗ್ಗೆ ಸಾಯಂಕಾಲ. ಅಂದ್ರೆ ಯಾವ ಸ್ಟೇಷನ್ ಕಾರ್ಯಕ್ರಮಗಳು ಕೇಳ್ತಾರೆ? ಈಗ ಚಿತ್ರದುರ್ಗ ಕೇಳ್ತಾರೆ ಸರ್. ಮೊದಲು ಭದ್ರಾವತಿ, ಬೆಂಗಳೂರು ಅವೆಲ್ಲ ಧಾರವಾಡ ಕೇಂದ್ರಗಳು ಬರೋದು. ಚಿತ್ರದುರ್ಗ ಹತ್ರ ಆಗಿರೋದನ್ನ ಚಿತ್ರದುರ್ಗ ಮುಖ್ಯವಾಗಿ ಕೇಳ್ತಾರೆ ಸರ್. ನಿಮ್ ಕೃಷಿ ಬದಿಗೆ ಯಾವ ರೀತಿ ಅನುಕೂಲ ಆಗೈತೆ? ಆ ರೇಡಿಯೋ ನ್ಯೂಸ್ ಮತ್ತೆ ವಾರ್ತೆಗಳು ಕೇಳ್ಕೊಂಡು ಅದರಂತೆ ಮಾಡ್ತಾರೆ ಸರ್. ಅನುಕೂಲ ಅದೇ ಆಗ್ತದೆ. ದಿನನಿತ್ಯ ಅದು ಚೇಂಜ್ ಮಾಡ್ತದಲ್ಲ ಸರ್, ಒಬ್ರು ಬೆಳೆದಂತ ವಿಷಯನ ಚೇಂಜ್ ಮಾಡೋದ್ರಿಂದ ಅನುಕೂಲ ಆಗ್ತದೆ. ಅನುಕೂಲ ಆಗಿದೆ. ಬೆಂಗಳೂರಿಂದ ಸಸಿ ತಂದ್ಮೇಲೆ ಎಷ್ಟಡಿ ಅಂತರ ಕೊಟ್ಟು ನಾಟಿ ಮಾಡಿದ್ರಿ? 6 ಅಡಿ 6 ಅಡಿ ಸರ್. ಸಸಿಯಿಂದ ಸಸಿಗೆ 6 ಅಡಿ, ಸಾಲಿಂದ ಸಾಲಿಗೆ 6 ಅಡಿ ಹಾಕೋದ್ರಿಂದ ಒಂದು ಗುಣಿಗೆ ಒಂದೇ ಸಸಿ ಹಾಕ್ಬೇಕು. ಹಂಗಾದ್ರೆ ಇಳುವರಿ ಚೆನ್ನಾಗಿ ಬರ್ತದೆ. ಈಗ ಸಸಿ ನಾಟಿ ಮಾಡ್ಬೇಕಾದ್ರೆ ಏನಾದ್ರೂ ಕೊಟ್ಟಿಗೆ ಗೊಬ್ಬರ ಅಥವಾ ರಾಸಾಯನಿಕದಲ್ಲಿ ಏನಾದ್ರು ಬೀಜೋಪಚಾರ ಔಷಧೋಪಚಾರ ಮಾಡಿ ನಾಟಿ ಮಾಡೋದು ಆತರ ಏನಾದ್ರು ಮಾಡಿದ್ರೆ? ಹಾ, ಕೊಟ್ಟಿಗೆ ಗೊಬ್ಬರ ಹಾಕಿ ಎಲ್ಲ ಕಲ್ಟಿವೇಷನ್ ಮಾಡಿ ರೆಡಿ ಇರ್ತದೆ ಸರ್. ಈ ಬೀಜೋಪಚಾರ ಅಂದ್ರೆ ಅದ್ರಕ್ಕೆ ಅದ್ದಿ ಯಾವ ಕೆಮಿಕಲ್ಸ್ ಕೊಡ್ತಾರೆ ಫರ್ಟಿಲೈಸರ್, ಅದರಿಂದ ಅನುಕೂಲ ಆಗ್ತದೆ. ಈಗ ಒಂದು 6 ಅಡಿ ಅಂತರ ಕೊಟ್ಟಿದೀವಿ ಅಂತ ಅಂದ್ರೆ ಒಂದ್ ಎಕರೆಗೆ ಎಷ್ಟು ಸಸಿ ನಾಟಿ ಮಾಡಬಹುದು? 1210 ಬರ್ತಾವ ಸರ್. 1210 ಹೌದು. ನೀರೆಲ್ಲ ಆ ನೀರ್ ಕೊಡ್ತೀರಾ ಡ್ರಿಪ್ ಮುಖಾಂತರ? ಡ್ರಿಪ್ ಮುಖಾಂತರ ಕೊಡ್ತೀವಿ ಸರ್, ಡ್ರಿಪ್ ಚೆನ್ನಾಗಿ ಇಳುವರಿ ಬರಕ್ಕೆ. ಈಗ ಮೊದ್ಲೆಲ್ಲ ಆ ನೀರ್ ಕೊಡ್ತಾ ಇದ್ರಿ, ನೀರ್ ಸಾಕಷ್ಟು ಇದ್ವು, ಈಗ ನೀರ್ ಕಡಿಮೆ ಇರೋದ್ರೆ ಎಲ್ಲ ಡ್ರಿಪ್ ಮಾಡ್ಕೊಂಡು? ಡ್ರಿಪ್ ಮುಖಾಂತರ ಸರ್ ಕೊಡೋದು. ಅದ್ರಲ್ಲೇ ಇಂಚುರಿ ಅಂತ ಹಾಕೊಂಡು ಗೌರ್ಮೆಂಟ್ ಗೊಬ್ಬರ ಕರ್ಗೋ ಗೊಬ್ಬರಗಳು ಬರ್ತಾವ ಸರ್, 1954-51 ಅಂತವಲ್ಲ, ಅವನ್ನೆಲ್ಲಾನ ಅದ್ರ ಇಂಚುರಿ ಮೂಲಕ ಹನಿ ನೀರಾವರಿ ಕೊಡ್ತೀವಿ ಸರ್. ನೀರಾವರಿ ಅಥವಾ ಡ್ರಿಪ್ ಮಾಡ್ಕೊಳ್ಲಿಕ್ಕೆ ತೋಟಗಾರಿಕೆ ಇಲಾಖೆ ಸಾಕಷ್ಟು ಸಹಾಯಧನ ಸಿಗುತ್ತೆ, ಅದೇನಾದ್ರೂ ಪಡ್ಕೊಂಡಿದ್ರೆ ಅಥವಾ ನೀವು ಸ್ವಂತ ಖರ್ಚಿನಿಂದ ಮಾಡ್ತೀರಾ? ಸಹಾಯಧನ ಪಡ್ಕೊಂಡಿದ್ದೀವಿ ಸರ್. ಪಡ್ಕೊಂಡಿದ್ದೀರಾ? ಎಷ್ಟು ಸಹಾಯಧನ ಬಂತು ಅದು? ಸಹಾಯಧನ ಒಂದು ಎಕರೆಗೆ ಇಷ್ಟಂತ ಅದು ಸರ್ಕಾರ ಅಳವಡಿಸಿರ್ತಾರೆ ಸರ್. ಆ ಸಹಾಯಧನ ಕೊಡ್ತದೆ ಡ್ರಿಪ್ ಗೆ ಮತ್ತು ಸಸಿಗೂ ಇಷ್ಟಂತ ಸಹಾಯಧನ ಎರಡಕ್ಕೂ ಕೊಡ್ತದೆ ಸರ್. ಅಂದ್ರೆ ತೋಟಗಾರಿಕೆ ಇಲಾಖೆಯಿಂದ ಅನುಕೂಲ ಪಡ್ಕೊಂಡಿದ್ದೀರಾ? ಅನುಕೂಲ ಪಡ್ಕೊಂಡಿದ್ದೀವಿ ಸರ್. ನೀವು ಮಾತ್ರ ಪಡ್ಕೊಂಡಿದ್ರೆ ನಿಮ್ಮ ಅಕ್ಕಪಕ್ಕ ರೈತರಿಗೂ ಈ ತರ ಅನುಕೂಲ ಇದೆಯಪ್ಪ ಅಂತ? ಇಲ್ಲ ಸರ್, ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ ಸರ್, ಅದು ಪೇಪರ್ ನ್ಯೂಸ್ ಎಲ್ಲ ನೋಡೋದ್ರಿಂದ ಅದು ಅಡ್ವರ್ಟೈಸ್ ಕೊಡ್ತಾರೆ ತೋಟಗಾರಿಕೆ ಇಲಾಖೆಯಿಂದ ಕೆಲವಾದ ಅದು ವಿಷಯ ತಿಳ್ಕೊಂಡು ಹೋಗ್ತೀವಿ ಸರ್. ಅಂದ್ರೆ ಈಗ ಆ ನೀರ್ ಕೊಡೋದಕ್ಕೂ ಈ ಡ್ರಿಪ್ ನಿಂದ ನೀರ್ ಕೊಡೋದಕ್ಕೆ ಏನು ಅನುಕೂಲ ಆಗುತ್ತೆ ರೈತರಿಗೆ ಅಂತೀರ? ಇಲ್ಲ ಸರ್, ಇಳುವರಿ ಡ್ರಿಪ್ ನಿಂದನೇ ಚೆನ್ನಾಗಿ ಬರೋದು, ಆ ನೀರಿಂದ ಬರಲ್ಲ, ಕಳೆ ಜಾಸ್ತಿ ಆಗ್ತದೆ, ಕೊಡೋಕ್ಕೂ ಆಗಲ್ಲ. ಆ ನೀರ್ ಕೊಡೋದು ಬಹಳ ಕಷ್ಟ ಸರ್, ಡ್ರಿಪ್ ಮುಖಾಂತರ ಚೆನ್ನಾಗಿ ಕೊಡಬಹುದು. ಎಷ್ಟು ದಿವಸಕ್ಕೊಮ್ಮೆ ನೀರ್ ಕೊಡ್ತೀರಾ? ಅದು ವಾರಕ್ಕೆ 2 ಸರಿ ಕೊಡೋಕ್ ಸರ್, ಡ್ರಿಪ್ ಮುಖಾಂತರ ವಾರಕ್ಕೆ 2 ಸರಿ ಕೊಟ್ರೆ ಬೇಕಾದಷ್ಟು ಆಗ್ತದೆ. ಈಗ ಮೇಲ್ಗೊಬ್ಬರ ಏನಾದ್ರೂ ಕೊಡ್ತೀರಾ ಬಾಳೆಗೆ? ಕೊಡ್ಬೇಕು ಸರ್, ತಿಂಗಳಿಗೆ ಒಂದ್ಸರಿ ಮೇಲ್ಗೊಬ್ಬರ ಕೊಟ್ಕೊಂತ ಹೋಗ್ಬೇಕು ಸರ್, ಗುದ್ಲೆಯಲ್ಲಿ ಅಗರ್ ಬಿಟ್ಟು ಅದು ತನವಿರತಕ್ಕ ಗೊಬ್ಬರ ಹಾಕಿ ಮುಚ್ಚಬೇಕು ಸರ್, ಆವಿಗೆ ಹೋಗ್ದಂಗೆ ಮುಚ್ಚಿದ್ರೆ ಅದು ಚೆನ್ನಾಗಿ ಕೆಲಸ ಮಾಡ್ತಾರೆ, ಡ್ರಿಪ್ ಅಲ್ಲಿ ಇಡಬೇಕು. ಏನೇನು ಗೊಬ್ಬರ ಕೊಡ್ತೀರಾ? 1919 DAP ಪೊಟಾಶು ಯೂರಿಯಾ ಅಂತಂತವಾಗಿ ಚೇಂಜ್ ಮಾಡ್ಕೊಂತ ಕೊಟ್ಕೊಂತ ಹೋಗ್ಬೇಕು. ಗಿಡಕ್ಕೆ ಎಷ್ಟೆಷ್ಟು ಗ್ರಾಮ್ ಕೊಡಬೇಕು? ಫಸ್ಟ್ ಅಂತ 100 ಗ್ರಾಮ್ ಕೊಡಬೇಕು ಸರ್ 1ನೇ ತಿಂಗಳಿಗೆ, 2ನೇ ತಿಂಗಳಿಗೆ 200 ಗ್ರಾಮ್, ಆ ತರನೇ ಹೆಚ್ಚು ಮಾಡ್ಕೊಂತ ಹೋದ್ರೆ ಚೆನ್ನಾಗಿ. ಈ ತರ ಮೇಲ್ಗೊಬ್ಬರ ಇಂತಿಂತ ಕೊಡಬೇಕು, ಈ ಸಮಯಕ್ಕೆ ಕೊಡಬೇಕು ಅಂತ ಏನಾದ್ರೂ ತೋಟಗಾರಿಕೆ ಅಧಿಕಾರಿಗಳು ತಿಳಿಸ್ಕೊಡ್ತಾರೆ? ಹೌದೌದು ಸರ್, ಅದು ಹೋಬಳಿ ಲೆವೆಲ್ನಾಗ ಅವ್ರ ಅಧಿಕಾರಿಗಳೊಬ್ಬರನ್ನ ನೇಮಿಸಿರ್ತಾರೆ, ಒಂದೊಂದು ಹೋಬಳಿಗೊಬ್ಬರನ್ನ ಅವ್ರನ್ನ ಸಂಪರ್ಕದಲ್ಲಿ ಇಟ್ಕೊಂಡ್ರೆ ಒಳ್ಳೇದು, ಇಟ್ಕೊಳ್ಳೇಬೇಕು, ಆವಾಗ ನಮ್ಗೆ ಅನುಕೂಲ ಆಗ್ತದೆ ಅವರಿಂದ. ಅವ್ರು ಎಷ್ಟೆಷ್ಟು ಗ್ರಾಮ್ ಕೊಡಕಂತ ಹೇಳ್ತಾರೆ ಅದ್ರ ಪ್ರಕಾರ ಮಾಹಿತಿ ಪ್ರಕಾರ ಹೋಗ್ತೀವಿ ಸರ್. ಈಗ ಬಾಳೆಗೆ ಸಾಕಷ್ಟು ರೋಗ ಬರುತ್ತೆ ಅಂತಾರೆ, ಏನೇನು ರೋಗ ಬರುತ್ತೆ? ಅದು ಅರಿಶಿನ ವರ ಆಗ್ತದೆ ಎಲೆ, ಇದಕ್ಕಿದ್ದಂಗೆ ಒಣಗೋಗೋದು, ಎಲೆ ಚುಕ್ಕೆ ರೋಗ, ಗಡ್ಡೆ ರೋಗ ಅಂತ, ಇದು ಬೇರು ಕೊಳಕು ರೋಗ, 4-5 ನಮೂನಿ ರೋಗ ಬಂದು ಬರ್ತದೆ ಸರ್. ಆ ತೋಟಗಾರಿಕೆ ಇಲಾಖೆಗೆ ಹೋದ್ರೆ ಅದಕ್ಕೆ ಔಷಧ ಕೊಡ್ತಾರೆ, ನಾವು ಸಿಂಪಡಿಸಿ ಸರಿ ಮಾಡ್ಕೋಬಹುದು. ಈಗ ತೋಟಗಾರಿಕೆ ಇಲಾಖೆಗೆ ಹೋಗ್ಬೇಕಾದ್ರೆ ಏನಾದ್ರೂ ಅದ್ರ ಸಸಿಯ ಒಂದು ಸ್ವಲ್ಪ ಸ್ಯಾಂಪಲ್ ತಗೊಂಡೋಗಿರ್ತ ಎಲೆ ಅಥವಾ ಏನಾದ್ರೂ ಏನ್ ರೋಗ ಬಿದ್ದಂತ ಒಂದು ಭಾಗ ತಗೊಂಡೋಗಿರ್ತೀರ? ಹೌದು ಸರ್, ಸ್ಯಾಂಪಲ್ ತಗೊಂಡೋಗ್ಬೋದು, ಫೀಲ್ಡ್ ಆಫೀಸರ್ಗೆ ಫೋನ್ ಮಾಡಿದ್ರೆ ನಮ್ಮ ವಲಯಕ್ಕೆ ಬಂದು ಚೆಕ್ ಮಾಡ್ಕೊಂಡು ನಮ್ಗೆ ಏನ್ ಬೇಕೋ ಮಾಹಿತಿ ಕೊಡ್ತಾರೆ ಸರ್. ಮಾಹಿತಿ ಕೊಡ್ತಾರೆ? ಹೌದು ಸರ್. ಆತರ ಔಷಧಿ ತಂದು ಸಿಂಪಡಣೆ ಮಾಡಿದಾಗ ಕಂಟ್ರೋಲ್ ಆಗುತ್ತೆ? ಕಂಟ್ರೋಲ್ ಆಗ್ತದೆ ಸರ್, ಚೆನ್ನಾಗಿ ಇಳುವರಿಯಿಂದ ಬರ್ತದೆ, ಕಂಟ್ರೋಲ್ ಆಗ್ತದೆ. ಈ ತರ ಒಂದ್ ಎಕರೆಯಲ್ಲಿ ಈ ತರ ರೋಗ ಬಿದ್ದು ಅಥವಾ ಒಣಗೋಗಿ ಈ ತರ ಹೋಗುವರಿ ಹೋಗೋ ಸಾಧ್ಯತೆ ಇರುತ್ತಾ? ಹೋಗುವರಿ ಹೋಗ್ತಾ ಸರ್, ನಮ್ ಜವಾಬ್ದಾರಿ ರೈತರ ಜವಾಬ್ದಾರಿ ಇದ್ರೆ ಹೋಗಲ್ಲ, ನಾವು ಚೆನ್ನಾಗಿ ಬೆಳಗ್ಗೆ ಸಾಯಂಕಾಲ ಹೊಲ ಅಡ್ಡಾಡಿದ್ರೆ ಹೋಗುವರಿ ಹೋಗಲ್ಲ, ರೋಗನೂ ಬೀಳಲ್ಲ, ಇಳ್ಡು ಚೆನ್ನಾಗ್ ಬರ್ತದೆ. ನಾವ್ ಮುಖ್ಯವಾಗಿ ಬೆಳಗ್ಗೆ ಸಾಯಂಕಾಲ ಹೊಲಕ್ ಓಡಾಡಿದ್ರೆ ಮಾತ್ರ ಸಾಧ್ಯ ಇಳುವರಿ ಬಡಿಯಕ್ಕೆ, ನಾವು ಹಾಕಿ ಯಾವಾಗಲೂ ಹೋದ್ರೆ ಅದು ಸಾಧ್ಯತೆ ಇಲ್ಲದ ಸರ್. ಬೆಳೆ ಕಟಾವಿ ಬರ್ಬೇಕಂದ್ರೆ ಎಷ್ಟು ತಿಂಗಳು ಅವಧಿ ಬೇಕಾಗುತ್ತೆ? 12 ತಿಂಗಳು ಬೇಕು ಸರ್. ಬೆಳೆ 12 ತಿಂಗಳು ಬೇಕಾಗುತ್ತೆ. ಈಗ 12 ತಿಂಗಳು ಒಳಗೂ ಮಧ್ಯದಲ್ಲಿ ಏನಾದ್ರೂ ತರಕಾರಿ ಅಂತ ಏನಾದ್ರೂ ಅಂತರ ಬೆಳೆಗಳು ಬೆಳಿತಿರ್ತೀರ? ಇಲ್ಲ, ಬೆಳಿಬೋದು ಸರ್, ಅದು ತಿರ್ಗಾ ಅದ್ರ ಮುಖಾಂತರ ಕಳೆ ಗಿಳೆ ಬಿದ್ರೆ ತೊಂದ್ರೆ ಆಗ್ತದ ಅಂತ, ಬರೇ ಬಾಳೆನೆ ಬೆಳೆದ್ರೆ ಇನ್ನ ಬೆಸ್ಟ್, ಕಳೆ ಕ್ಲೀನ್ ಮಾಡ್ಕೊಂಡು ನಾವಿದ್ರೆ ಇಳುವರಿ ಚೆನ್ನಾಗ್ ಬರ್ತದೆ. ಅದು ತರಕಾರಿ ಬೆಳೆ ಪದ್ಧತಿ ಐತ್ ಸರ್, ಅಂದ್ರೆ ಸ್ವಲ್ಪ ತೊಂದ್ರೆ ಆಗ್ತದೆ. ಪ್ರಾರಂಭದಲ್ಲಿ ಒಂದ್ 2-3 ತಿಂಗಳು ರೈತರು ಮೆಣಸಿನ ಗಿಡ ಅಂತ ಸಣ್ಣ ಸಣ್ಣ ಪುಟ್ಟ ತರಕಾರಿಗಳು ಬೆಳೆಯೋದ್ ನೋಡಿದೀವಿ ನಾವು, ಹಂಗಾಗ್ಬಿಟ್ಟು ಬೆಳಿತಾರೆ ಅಂತ ಬೆಳಿಬೋದು ಸರ್, ಏನೂ ತೊಂದ್ರೆ ಇಲ್ಲ, ಬೆಳೆದಂಗಿದ್ರೆ ಇಳುವರಿ ಚೆನ್ನಾಗ್ ಬರ್ತದೆ. ನಾವು ಕಳೆ ಅದೆಲ್ಲ ಔಷಧ ಕ್ಲೀನ್ ಮಾಡ್ಕೊಂಡಿದ್ರೆ ಒಂದೇ ಬೆಳೆ ಬೆಳೆದ್ರೆ ಅದನ್ನು ಬೆಳಿಬಹುದು, ಏನ್ ತೊಂದ್ರೆ ಇಲ್ಲ. ಆ ಪದ್ಧತಿನ ಐತೆ, ಈ ಪದ್ಧತಿನ ಐತೆ, ಈ ಪದ್ಧತಿನ ಒಳ್ಳೇದು ಫ್ಲೈನ್ ಬೆಳೆಯೋದು. ಬೆಳೆ ಕಟಾವಿಗೆ ಬರ್ಬೇಕಂದ್ರೆ ಒಂದು 1 ವರ್ಷ ಅವಧಿ ಬೇಕು ಅಂತ ಹೇಳಿದ್ರಿ, ಬೆಳೆ ಕಟಾವಿಗೆ ಬಂದಾಗ ಅದೆಲ್ಲ ಗೊರೆಗಳ ಭಾರಕ್ಕೆ ಬೀಳೋ ಸಾಧ್ಯತೆ ಇರುತ್ತೆ, ಅದಕ್ಕೆ ಏನಾದ್ರು ಸಪೋರ್ಟ್ ಕೊಡ್ತೀರಾ? ಗೂಟ್ಗಳು ಕೊಡ್ಬೇಕು ಸರ್, ಗೂಟ್ಗಳು ಕೊಟ್ರೆ ಅದು ಗೊನೆ ಇನ್ನ ಮಾತೆ ಹೊಡಿತತ್ತಲ್ಲ, ಮಾತೆ ಹೊಡೆದು ಸ್ವಲ್ಪ ಓಪನ್ ಆಗಿ ಗೊನೆ ಹೊರಗ್ ಬಂದೇಟಿಗೆ ಗೂಟ್ಗಳು ಕೊಟ್ಬಿಟ್ರೆ ಹಂಗೆ ಗ್ರಿಪ್ ಆಗಿ ಇಟ್ಕೊಂಡು ಅದು ಗೊನೆ ಬೀಳಲ್ಲ, ಸಾಧ್ಯತೆ ಇಲ್ಲ ಸರ್. ಅಂದ್ರೆ ಪ್ರತಿಯೊಂದು ಗಿಡಕ್ಕೂ ಈ ತರ ಸಪೋರ್ಟ್ ಕೊಡ್ಬೇಕು? ಪ್ರತಿಯೊಂದು ಗಿಡಕ್ಕೂ ಕೊಡಬಿಲ್ಲ ಬೇಕು ಸರ್. ಆತ ಸಪೋರ್ಟ್ ಕೊಡ್ಲಿಕ್ಕೆಲ್ಲ ನಿಮ್ಗೆ ಪೋಲ್ಸು ಗೂಟ ಇವೆಲ್ಲ ಬೇಕಾಗತ್ತೆ, ಅವೆಲ್ಲ ಎಲ್ಲಿಂದ ತಗೊಂಡ್ಬರ್ತೀರಾ? ಅವು ದುಡ್ಡು ಕೊಟ್ಟು ತರಬೇಕು ಸರ್. ಫಾರೆಸ್ಟ್ ಇಲಾಖೆಗೆ ಹೋದ್ರೆ ತಪ್ಪಾಗ್ತದೆ. ಅದು ಡಾವಸ್ ಪೇಟೆಯಲ್ಲಿ ಲೈಸೆನ್ಸ್ ಓನರ್ ಆಗಿ ಎಂತೋ ಕಟ್ಟಿಗೆ ಮಾರ್ತಾರೆ, ಅಲ್ಲೇ ತರಬಹುದು ಸರ್, ಏನು ತೊಂದ್ರೆ ಇಲ್ಲ. ಅದು ಖರ್ಚು ಜಾಸ್ತಿ ಬರುತ್ತಾ? ಅದು ಒಂದು ಗಿಡಕ್ಕೆ 10 ರೂಪಾಯಿ ಖರ್ಚು ಅಂತ ಬಂದೇ ಬರ್ತದೆ ಸರ್. ಹೌದು ಸರ್. ಈಗ ಚೆನ್ನಾಗಿ ಗೊನೆ ಸೈಜ್ ಬರ್ಬೇಕಂದ್ರೆ ಬಾಳೆ ಸ್ಪೆಷಲ್ ಬೇರೆ ಬೇರೆ ಎಲ್ಲ ಲಘು ಪೋಷಕಾಂಶಗಳು ಕೊಡ್ತಾರೆ, ನೀವೇನಾದ್ರೂ ಲಘು ಪೋಷಕಾಂಶಗಳು ಕೊಡ್ತೀರ? ಕೊಡ್ಬೇಕು ಸರ್. ಅದು ಸ್ಪೇರ್ ಮುಖಾಂತರ ಲಘು ಪೋಷಕಾಂಶಗಳು ಹೊಡೆದ್ರೆ ಇಳುವರಿ ಚೆನ್ನಾಗಿ ಬಂದ್ರೆ ದಪ್ಪ ಬಂದು ತೂಕ ಚೆನ್ನಾಗಿ ಬರ್ತದೆ ಸರ್. ಅದು ಲಘು ಪೋಷಕಾಂಶಗಳು ಕೊಡ್ಲೇಬೇಕು ಸರ್. ಮತ್ತೆ ಇದ್ರ ಜೊತೆಗೆ ಜಿಂಕ್, ಬೋರಾನು, ಜಿಪ್ಸಮ್ ಈ ತರದ ಲಘು ಪೋಷಕಾಂಶಗಳು ಕೊಡ್ತೀವಿ ಅಂತ ರೈತರು. ಅದು ಪ್ರಥಮ ಹಂತದಾಗ ಭೂಮಿ ಒಳಗೆ ಕೊಡ್ಬೇಕು ಸರ್. ಅದು ನಾನು ಗೆಡ್ಡೆ ನಾನು ಸಸಿ ನಾಟಿ ಮಾಡೋದಕ್ಕಿಂತ ಮುಂಚೆ ಅವ್ ಕೊಟ್ರೆ ಬಹಳ ಒಳ್ಳೇದು ಸರ್. ಆತರ ಲಘು ಪೋಷಕಾಂಶಗಳೆಲ್ಲ ಎಲ್ಲಿಂದ ತಗೊಂಬರ್ತಾರ? ತೋಟಗಾರಿಕೆ ಇಲಾಖೆಲ್ಲ ಸಿಗ್ತದೆ ಸರ್. ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗೆ ಕೊಡ್ತಾರೆ ಸರ್. ಕೊಡ್ತಾರೆ. ಈಗ ನಿಮ್ಮ ತೋಟದಲ್ಲಿ ಒಂದೊಂದು ಗೊನೆ ಎಷ್ಟು ಕೆಜಿ ವರೆಗೂ ತೂಕ ಬಂದಿದೆ? 45, 35, 40 ಆವರೇಜ್ 40 ಕೆಜಿ ಇಡೀ ತೋಟನೇ ಬಂದ್ರೆ ಒಳ್ಳೆ ಇಳುವರಿ ಸರ್, ಒಳ್ಳೆ ದೊಡ್ಡ ಇಳುವರಿ. ಅದೇ ಈ ಯಾವ ತಳಿ ಬಾಳೆ ಬೆಳೆದ್ರೆ ನೀವು? ನಾವು G9 ಅಂತ ಸರ್, ಇದು ಪಚ್ಚಬಾಳೆಯಲ್ಲಿ G9 ಅಂತ ಬೆಳೆದಿದ್ವಿ, ಬಹಳ ಚೆನ್ನಾಗಿ ಇಳುವರಿ ಬಂತು. ಈಗ ಕೆಲವು ರೈತರು ಪುಟ್ಬಾಳೆ ಬೆಳೆದ್ರೆ ಒಳ್ಳೆ ಬೆಲೆ ಸಿಗುತ್ತಪ್ಪ ಅಂತ ಪುಟ್ಬಾಳೆ ಹೆಚ್ಚು ಆಸಕ್ತಿ ಪಡ್ತಾರೆ, ಅಂತದ್ರಲ್ಲಿ G9 ಬೆಳೀತಾ ಇದ್ರೆ ಯಾಕೆ ಇದನ್ನ ಬೆಳಿಬೇಕಂತ ಆಸಕ್ತಿ? ಇದು ತೂಕ ಜಾಸ್ತಿ ಬಂದು ಈ ರೇಟನು ಚೆನ್ನಾಗಿದೆ ಸರ್, ಅದರಿಂದ ನಮ್ಗೆ ಹಣ ಜಾಸ್ತಿ ಬರ್ತದಂತ ಒಂದು ಅನುಕೂಲಕ್ಕಾಗಿ ಮಾಡ್ತಾರೆ ಸರ್. ಈಗ ಊರಿಗೂ ಜಮೀನಿಗೂ ಹತ್ರ ಇದೆಯಾ ದೂರ ಇದೆಯಾ? ಹತ್ರ ಇದೆ ಸರ್, ಹತ್ರ ಇದೆ. ಈಗ ಜಮೀನಲ್ಲಿ ಕೆಲವು ಸರಿ ಬಾಳೆಗೊನೆ ಕಟಾವಿಗೆ ಬಂದಂತ ಸಂದರ್ಭದಲ್ಲಿ ಕಳತನ ಆಗೋದು ಅದೆಲ್ಲ ಸಾಧ್ಯತೆ ಇರುತ್ತೆ, ಅದನ್ನೆಲ್ಲ ಯಾವ ರೀತಿ ಕಾಪಾಡ್ತೀರ? ಇಲ್ಲ ಸರ್, ಅದ ನಾವು ಬೆಳಗ್ಗೆ ಸಾಯಂಕಾಲ ಓಡಾಡ್ತೀವಿ, ಮತ್ತೆ ಅಲ್ಲೇ ಇರೋದ್ರಿಂದ ಜವಾಬ್ದಾರಿ ಇರೋದ್ರಿಂದ ಕಳತನ ಮಾಡೋ ಸಾಧ್ಯತೆ ಇಲ್ಲ. ನಾವು ಬಾಳೆಗೊನೆ ಕಟಾವು ಮಾಡ್ಬೇಕಾದ್ರೆ ಯಾರನ್ನ ಜನಸಾಮಾನ್ಯರು ಕೇಳಿದ್ರೆ ನಾವು ಒಂದು ಗೊನೆ ತಗೊಂಡೋಗಪ್ಪ ಅಂತ ಹೇಳ್ತೀವಿ ಸರ್, ಪ್ರೀತಿಯಿಂದ. ಕಳತನ ಆಗೋ ಸಾಧ್ಯತೆ ಕಡಿಮೆ ಸರ್. ಇದು ಮಾರ್ಕೆಟ್ ಮಾರಾಟ ಎಲ್ಲಿ ಮಾರಾಟ ಮಾಡ್ತೀರ? ಇಲ್ಲ ಸರ್, ಚಿತ್ರದುರ್ಗಕ್ಕೆ ಹತ್ರ ಆಗೋದ್ರೆ ನಮ್ಮೋರು ನಮ್ಮೂರಲ್ಲೇ ಬಂದು ಕಟಾವು ಮಾಡ್ಕೊಂಡು ತೂಕ ಮಾಡ್ಕೊಂಡು ಅದಕ್ಕೆ ಎಷ್ಟು ಹಣ ಬರ್ತದ ಅಷ್ಟು ಬೆಲೆ ಕೊಟ್ಟೋಗ್ತಾರೆ ಸರ್. ಈಗ ಮಾರಾಟನ ನಾವು ಬೇರೆ ಕಡೆ ಬೆಂಗಳೂರು, ದಾವಣಗೆರೆ ಈ ತರ ಬೇರೆ ಬೇರೆ ದೂರ ತಗೊಂಡೋಗಿ ಮಾರಾಟ ಮಾಡಿದಾಗ ಹೆಚ್ಚು ಲಾಭ ಸಿಗುತ್ತೆ ಅಂತ ಇರ್ತಾರೆ ರೈತರು? ಇಲ್ಲ ಸರ್, ಬಹಳ ಹೆಚ್ಚಿಗೆ ಲಾಭ ಸಿಗಬಹುದು, ಆದ್ರೆ ನಮಗೆ ತೊಂದರೆ ಬಹಳ ಆಗ್ತದೆ. ತೋಟದಲ್ಲೇ ಕೊಡೋದ್ರಿಂದ ನಮಗೆ ಬಹಳ ಅನುಕೂಲ ಆಗ್ತದೆ ಸರ್. ಇಲ್ಲಿ ತೋಟದಲ್ಲಿ ಬಂದಿರತಕ್ಕಂಥ ವ್ಯಾಪಾರಸ್ಥರು ತೂಕದಲ್ಲಿ ಮೋಸ ಮಾಡೋದು, ದುಡ್ಡು ಕೊಡೋದ್ರಲ್ಲಿ ತೊಂದರೆ ಮಾಡೋದ ತರ ಏನು ಮಾಡೋದಿಲ್ಲ? ಇಲ್ಲ ಸರ್, ಈಗೆಲ್ಲ ಎಲೆಕ್ಟ್ರಾನಿಕ್ ಕಾಟ ಬಂದಿರೋದ್ರಿಂದ ತೂಕದ ಏನು ತೊಂದರೆ ಅಲ್ಲ, ನಿಗದಿತ ತೂಕ ಕೊಡ್ತಾರೆ ಸರ್, ಎಲೆಕ್ಟ್ರಾನಿಕ್ ಕಾಟ ಇರೋದ್ರಿಂದ. ನಿಮ್ಗೆ ಏನ್ ಬೆಲೆ ಸಿಗ್ತಾ ಇದೆ G9 ಬಾಳೆ? ನಾವು 16, 17, 18 ರೂಪಾಯಿ ವರೆಗೂ ಕೊಡ್ತೀವಿ ಸರ್ ಟಾಪ್ ಅಂದ್ರೆ. ಬೆಲೆ ಯಾವತರ ಇರ್ತದ ಆತರ ನಮ್ಗೆ ರೇಟ್ ಸಿಕ್ಕ ಸರ್. ಈಗ ಯಾವ ಸಮಯ ಕಟಾವಿಗೆ ಬಂದ್ರೆ ಒಳ್ಳೆ ಬೆಲೆ ಸಿಗೋ ಸಾಧ್ಯತೆ ಇರುತ್ತೆ? ಶ್ರಾವಣ ಮಾಸದ ಹಿಂದೆ ಮುಂದೆ, ರಂಜಾನ್ ಹಬ್ಬದ ಹಿಂದೆ ಮುಂದೆ ಬಂದ್ರೆ ಒಳ್ಳೆ ಬಾಳೆಗೊನೆ ಖರ್ಚಾಗ್ತದೆ ಸರ್, ಒಳ್ಳೆ ಅವಾಗ ಬೆಲೆ ಬಹಳ ಇರ್ತದೆ, ಅವಾಗ ಒಳ್ಳೇದು. ಅಂದ್ರೆ ಹಬ್ಬಗಳ ಟೈಮಲ್ಲಿ ಒಳ್ಳೆ ಬೆಲೆ ಸಿಗೋ ಸಾಧ್ಯತೆ ಇರುತ್ತೆ. ಈ ಆಷಾಢ ಇಂತ ಸಮಯದಲ್ಲಿ ಬಂದಾಗ ರೇಟ್ ಕಡಿಮೆ, ಅವಾಗ ಹಬ್ಬ ಹರಿದಿನಗಳು ನಡೆಯೋದಿಲ್ಲ, ಅವಾಗ ಬೆಲೆ ಕಡಿಮೆ ಆದೇ ಆಗ್ತದೆ. ಈ ಕಟಾವಿಗೆ ಬಂದ್ರೆ ಚೆನ್ನಾಗಿ ಸರ್. ಈ ಹಬ್ಬಗಳಿಗೆ ಬರೋ ಸಮಯಕ್ಕೆ ಕಟಾವಿಗೆ ಬರಂಗ ಏನಾದ್ರೂ ನೀವು ಪ್ಲಾನ್ ಮಾಡಿ ನಾಟಿ ಮಾಡಿರ್ತಾರೆ? ಯಾವ ರೀತಿ ಮಾಡ್ತೀರಾ ಸರ್? ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಅದು 12 ತಿಂಗಳಿಗೆ ಗೊನೆ ಕಟಾವಿಗೆ ಬರೋದ್ರಿಂದ ನಾವು ಅದು ಡೇಟ್ ವೈಸ್ ಲೆಕ್ಕ ಹಾಕೊಂಡು ಅದ್ರ ಆಧಾರದ ಮೇಲೆ ಮಾಡ್ಬೋದು, ಅದೇ ರೀತಿ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಈಗ ಒಂದು ಎಕರೆ ಬಾಳೆ ಬೆಳಿಲಿಕ್ಕೆ ಎಷ್ಟು ಖರ್ಚು ಬರುತ್ತೆ? ನಿಮ್ಗೆ ಈ ತರ ಹೇಳಿದ್ರಲ್ಲ 15, 16, 17, 18 ರೂಪಾಯಿ ರೇಟ್ ಸಿಕ್ಕಾಗ ಎಷ್ಟು ಲಾಭ ಬರೋ ಸಾಧ್ಯತೆ ಇರುತ್ತೆ? ಒಂದು ಎಕರೆ ಬಾಳೆ ಬೆಳೆಯಕ್ಕೆ ಕನಿಷ್ಠ ಪಕ್ಷ ಅಂದ್ರೆ 50-60 ಸಾವಿರ ಬಂದೇ ಬರ್ತದೆ ಸರ್. ಆ 50-60 ಸಾವಿರ ನಾವು ತೆಗೆದ್ರು ಲಾಭ ಒಂದು 3-4 ಲಕ್ಷ ರೂಪಾಯಿ ಒಂದ್ ಎಕರೆಗೆ ಬಾಳೆ ಬೆಳೆಯ ಸಾಧ್ಯತೆ ಇದೆ, ಸರಿಯಾಗಿ ರೇಟ್ ಸಿಕ್ಕು ತೂಕ ಬಂದ್ರೆ. ಉಳಿದೇ ಉಳಿತದ ಸರ್, ನಮ್ಗೆ ಏನ್ ಲಾಸ್ ಆಗಲ್ಲ. ಬಾಳೆ ಒಂದೇ ಕಟಾವು ಕ್ಲೋಸ್ ಆಗುತ್ತೆ ಅಥವಾ ಇನ್ನೊಂದು ಎರಡನೇ ಬೆಳೆನೂ ಬೆಳಿಬಹುದು ಸರ್? ನನ್ನ ಅನುಭವದಲ್ಲಿ ಸುಮಾರು ಅಂದ್ರೆ 5 ಸರಿ ಬಾಳೆ ಬೆಳೆದ್ವಿ, ಒಂದೇ ಸಸಿ ಇಟ್ಟು 5 ಸರಿ ಬಾಳೆ ಬೆಳೆದ್ವಿ, 5 ಸರಿನೂ ಇಳುವರಿ ಚೆನ್ನಾಗಿ ಬಂದತ್ತೆ, ಲಾಭನೂ ಬಂದತ್ತೆ. ಒಂದೇ ಸಸಿಯಲ್ಲಿ 5 ಸರಿ ಬೆಳೆದ್ವಿ ಸರ್. ನಾವು ಎರಡನೇ ಬೆಳೆ ನಾವು ಬಿಟ್ಕೋಬೇಕಂದ್ರೆ ಸಾಕಷ್ಟು ಸೈಡ್ ನಲ್ಲಿ ಕಂದುಗಳು ಬರ್ತಾ ಇರ್ತವೆ, ಅವನ್ನೆಲ್ಲ ಯಾವ ರೀತಿ ಕಟಾವು ಮಾಡಿ ಯಾವ ರೀತಿ ಬಿಟ್ಕೋಬೇಕಾಗತ್ತೆ ಸರ್? ಬಾಳೆ ಮಾತಾಡ್ದು ಅದು ಗೊನೆ ಇನ್ನೇನು ಬರ್ತದೆ ಹಾರ್ವೆಸ್ಟ್ ಅಂದ್ರೆ ಒಂದ್ ಕಂದು ಬಿಡ್ಬೇಕು, ಒಂದು ಗುಣಿಗೆ ಒಂದೇ ಕಂದು ಬಿಡ್ಬೇಕು. ನಮ್ಮ ರೈತರು ಏನನ್ನ ಜಾಸ್ತಿ ಲಾಭ ಮಾಡಕ್ ಹೋಗಿ ಎರಡು ಬಿಟ್ರಂದ್ರೆ ಅದ್ ಲಾಸ್ ಆಗ್ತದೆ ಸರ್. ದಯಮಾಡಿ ರೈತರು ಒಂದೇ ಮರಕ್ಕೆ ಒಂದ್ ಕಂದೇ ಬಿಡ್ಬೇಕು, ಅದ 5 ಸರಿ ಬೆಳೆದ್ವಿ ಸರ್, ನಮ್ಮ ಅನುಭವದಲ್ಲಿ ಲಾಭ ಬಂದೇ ಬರ್ತದೆ. ಲಾಭ ಬಂದೇ ಬರುತ್ತೆ. ಈಗ ಕೆಲವು ರೈತರು ಈ ದಾಳಿಂಬೆ ಬರೆದು ಬೆಳೆಯಕ್ ಹೋಗಿ ಬೇರೆ ಬೇರೆ ಬೆಳೆಗಳು ಬೆಳೆಯಕ್ ಹೋಗಿ ರೋಗ ಬಂದು ಸಾಕಷ್ಟು ನಷ್ಟ ಹೊಂದ್ತಾರೆ, ಅಂತದ್ರಲ್ಲಿ ಬಾಳೆನೆ ಹೆಚ್ಚು ಲಾಭದಾಯಕ ಅಂತೀರ ನೀವು? ಸರ್, ಇದು ನಮ್ಮ ಹಿರಿಯರು ಹೇಳಿರೋದು ಬಾಳೆ ಬಡವನಿಗೆ ಲಾಭ ಅಂತಂದು. ಬಡವ ಯಾವಾಗಲೂ ಬಾಳೆನೆ ಬೆಳಿಬೇಕು, ಬೇರೊಂದು ಫಸಲಿಗೆ ಹೋಗ್ಬಾರ್ದಂತ ಹಿರಿಯರು ನಾನ್ನುಡಿ ಪ್ರಕಾರ ಐತೆ ಸರ್. ನಮ್ಮನದಾಗ ಐಸರಿ ಬೆಳೆದ್ವಿ ಸರ್, ನಾವು ಒಂದೇ ಕಂದಿಟ್ಟು ಒಂದೇ ಸಸಿ ಇಟ್ಟು ಐಸರಿ ಬೆಳೆದಿರೋದ್ರಿಂದ ಲಾಭ ಅಂತ ನಾವು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಕೆಲವು ರೈತರು ಏನಪ್ಪ ಅಂದ್ಬಿಟ್ರೆ ಇದು ವರ್ಷ ಕಾಯ್ಬೇಕಪ್ಪ, ಬಾಳೆಗೆ ಬಹಳ ಟೈಮ್ ತಗೊಳತ್ತೆ, ನಾವು ಈರುಳ್ಳಿ ಮೆಕ್ಕೆಜೋಳ ಸೂರ್ಯಕಾಂತಿ ಈ ತರದವಾದ್ರೆ 3-6 ತಿಂಗಳಿಗೊಂದು ಬೆಳೆ ತಗೊಂಡ್ಬಿಟ್ಟು ಆರಾಮಾಗಿ ಒಂದ್ 2-3 ಬೆಳೆ ತಗೋಬಹುದು ಅಂತ ಹೇಳ್ತಿರ್ತಾರೆ ಸರ್. ಉದಾಹರಣೆ ಹೇಳ್ಬೇಕಂದ್ರೆ ಯಾವ್ದೇ ಊಟನ ಬಿಸಿ ಬಿಸಿ ಉಂಡ್ರೆ ಸುಡ್ತತೆ, ಆರಿಸಿ ನಿಧಾನಕ್ಕೆ ತಗೊಂಡ್ರೆ ಅದ ಲಾಭ ಅನಿಸ್ತತೆ, ಹೊಟ್ಟೆನ ಚೆನ್ನಾಗ್ ತುಂಬತ್ತೆ. ನಮ್ಮ ಅನುಭವ, ಸ್ವಂತ ಅನುಭವ ಅಂದ್ರೆ ಅದೇ ಸರ್. ಅಂದ್ರೆ ನಾವು ರೈತ ತಾಳ್ಮೆಗೆ ಕೃಷಿ ಮಾಡ್ಕೊಂಡು ಹೋದಾಗ ಪ್ರತಿ ಸರಿ ಕೈ ಹಿಡಿಯುತ್ತೆ ಕೃಷಿ ಬದುಕು ಅಂತ ಸರ್. ಅದ್ರ ಬಗ್ಗೆ ಜವಾಬ್ದಾರಿ ನಂಬಿಕೆ ಇರ್ಬೇಕು ಸರ್, ಪ್ರತಿ ದಿವಸ ಅದ್ರ ಬಗ್ಗೆ ಜವಾಬ್ದಾರಿ ನಂಬಿಕೆ ಇದ್ರೆ ಲಾಭ ಕೊಡ್ತದಂತ ನಾವು ಹೇಳಕ್ಕೆ ತುಂಬಾ ಎಲ್ಲಾ ರೈತರಿಗೆ ಇಷ್ಟಪಡ್ತೀನಿ ಸರ್. ಇದ್ರ ಜೊತೆ ಹೂವಿನ ಕೃಷಿ ಮಾಡ್ತೀವಿ ಅಂದ್ರೆ ಹೂವಿನ ಕೃಷಿನೂ ಚೆನ್ನಾಗಿ ಲಾಭ ಬರ್ತಾ ಇದೆ? ಹೂವಿನ ಕೃಷಿನೂ ಚೆನ್ನಾಗಿ ಬರ್ತದೆ ಸರ್. ಮೊದಲೆಲ್ಲ ಬೇರೆ ಹಾಕ್ತಿದ್ವಿ, ಮಡಿ ಕಟ್ಬಿಟ್ಟು ಬೇರೆ ಹಾಕಿ ರೆಡಿ ಮಾಡ್ತಿದ್ವಿ. ಈಗ ಡ್ರಿಪ್ ಬಂದತೆ, ಮತ್ತೆ ಟಿಸಿಕಲ್ಚರ್ ಸಸಿ ತಮಿಳುನಾಡಿನಿಂದ ನಮ್ಮ ಚಿತ್ರದುರ್ಗ ತಂದ್ಕೊಡ್ತಾರೆ ಸರ್. ಅದು ಒಂದು ಕಾಲು 1.5 ಅಡಿ ಒಂದು ಡ್ರಿಪ್ ಹನಿ ಉದ್ರೋದ್ರಿಂದ ಪ್ರತಿ ಗುಣಿಗೂ 2-2 ಸಸಿ ಇಟ್ಕೊಂತ ಹೋದ್ರೆ ಬಹಳ ಚೆನ್ನಾಗಿ ಅದು ಇಳುವರಿ ಬರ್ತದೆ ಸರ್. ಹೂವಿನ ಕೃಷಿ ಯಾವ ತರ ಹೂವುಗಳು ಬೆಳಿತೀರ ನೀವು? ನಾವು ಬೆಳ್ಳಟ್ಟೆ ಅಂತ ಒಂದು ಹೆಸರು ಸರ್, ಎಲ್ಲೋ ಹಳದಿ ಅದ್ರಾಗ ಶಾವಂತಿಗೆ ಅಂತ ಒಂದು, ಟೈಮ್ ನೋಡಿ ಆಸ್ಟರ್ ಬೆಳಿತೀವಿ, ಚೆಂಡು ಬೆಳಿತೀವಿ, ಎಲ್ಲಾ ವಿಧವಾದ ಹೂಗಳು ಬೆಳಿತೀವಿ ಸರ್. ಟೈಮಿಂಗ್ಸ್ ಮೇಂಟೈನ್ ಮಾಡ್ತೀವಿ, ಯಾವ ಹಬ್ಬಕ್ಕೆ ಯಾವ್ದು ಹಾಕಿದ್ರೆ ಓಡ್ತತೆ ಅದರಿಂದ ಲಾಭ ಬರ್ತದಂತ ನೋಡ್ಕೊಂಬಿಟ್ಟು ಅದನ್ನ ಮಾಡ್ತೀವಿ ಸರ್ ಹೂವಿನ ಕೃಷಿ. ಈಗ ಹೂವಿನ ಕೃಷಿಯಲ್ಲಿ ಬಹಳ ಕೆಲಸ ಇರುತ್ತೆ, ಹೂವು ಬಿಡಿಸೋದು, ಕಟ್ಟೋದು, ಮಾರ್ಕೆಟ್ಗೆ ತಗೊಂಡೋಗೋದು, ಇದೆಲ್ಲ ಎಲ್ಲ ನಿಮ್ಗೆಲ್ಲ ಕೂಲರ್ ಸಿಕ್ಕು ಅದೇನು ಕಷ್ಟ ಅನ್ಸೋದಿಲ್ಲ ಬದುಕು? ಇಲ್ಲ ಸರ್, ನಾವು ಹಣ ದುಡಿಲೇಬೇಕಂದ್ರೆ ಕಷ್ಟ ಪಡ್ಲೇಬೇಕು. ಸುಖವಾಗಿರ್ಬೇಕಂದ್ರೆ ಸೋಮವಾರ ಕಟ್ಟೆ ಮೇಲೆ ಕೂತ್ಕೊಂಡ್ರೆ ಅದು ಸುಖ ಸರ್. ಹೌದು, ನಾವು ಕಷ್ಟಪಟ್ಟು ಜೀವನದಲ್ಲಿ ಪ್ರಗತಿ ಕಾಣಬೇಕಂದ್ರೆ ಕಷ್ಟ ಪಡ್ಲೇಬೇಕು, ಅದರಿಂದ ಆದಾಯ ಬರ್ತದೆ, ನಾವು ಸುಖವಾಗಿ ಎಲ್ಲಾ ರಂಗದಲ್ಲಿ ತೊಡಗಬಹುದು, ಏನ್ ಬೇಕಾದ್ರು ಉಡುಗೆ ತೊಡಗೆ ತೊಡಬಹುದು, ಯಾವ್ದು ಬೇಕಾದ್ರು ಊಟ ಮಾಡಬಹುದು, ಹೆಂಗ್ ಬೇಕಾದ್ರು ಓಡಾಡಬಹುದು. ಹಣನೇ ಮುಖ್ಯ ಸರ್ ಕೃಷಿ. ಹೂವಿನ ಕೃಷಿ ಒಂದು ಎಕರೆಗೆ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಆದಾಯ ಬರುತ್ತೆ? ಅದು ಹೂವಿನ ಕೃಷಿ ಒಂದು ಎಕರೆಗೆ 3-4 ಲಕ್ಷ ಆಗ್ತದೆ ಸರ್. ಅದ್ರಾಗೆ 2 ಲಕ್ಷ ರೂಪಾಯಿ ಖರ್ಚು ಆದ್ರೆ 2 ಲಕ್ಷ ರೂಪಾಯಿ ಉಳಿದ ಸರ್, ಅದು ಅರ್ಧ ಆದಾಯ ಅರ್ಧ ಖರ್ಚು, ಬಹಳ ಖರ್ಚು ಬರ್ತದೆ. ಕೃಷಿಯಲ್ಲಿ ಏನಾದ್ರು ಪ್ರಗತಿ ಕಾಣಬೇಕಂದ್ರೆ ರೈತರು ಈ ಕೃಷಿ ಜೊತೆಗೆ ಏನಾದ್ರು ಉಪಕಸಬು ಮಾಡ್ಬೇಕಪ್ಪ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹೈನುಗಾರಿಕೆ ಮಾಡ್ಬೇಕು ಅಂತೆಲ್ಲ ಹೇಳ್ತಿರ್ತಾರೆ, ನೀವೇನಾದ್ರು ಕೃಷಿ ಬರ್ಕಲ್ಲೇ ಉಪಕಸಬುಗಳು ಅಳವಡಿಸ್ಕೊಂಡಿದ್ದೀರಾ? ಸರ್ ಅಳವಡಿಸ್ಕೊಂಡಿದ್ವಿ, ನಾವು ಒಂದು 25 ಪಟ್ಲಿ ಮರಿ ಸಾಕ್ಬೇಕು, ಸಾಕ್ಬೇಕಂದ್ರೆ ಪ್ರಯತ್ನ ಮಾಡಿದ್ವಿ ಸರ್. ಅದಕ್ಕೆ ರಾಗಿ ಬಿತ್ತಿದ್ವಿ, ಈಗ ಅಲ್ಲಿ ಇನ್ನೊಂದು 15 ದಿವಸಕ್ಕೆ ರಾಗಿ ಮೇಯಕ್ ಬರ್ತತೆ. 25 ಕುರಿಮರಿ ತಂದು ರಾಗಿ ಹಾಕಿ ಮೇಯಿಸ್ಕೊಂಡು ಹೆಚ್ಚಿನ ಅವಕ್ಕೆ ಪೌಷ್ಟಿಕಾಂಶಗಳು ಕೊಟ್ಕೊಂಡು ಜೊತೆಗೆ ಲಾಭ ಪಡಿಬಹುದು ಅಂತ ನಂಬಿಕೆ ಇದೆ ಸರ್. ಯಾಕೆ ಕುರಿ ಮರಿಗಳು ಸಾಕ್ಬೇಕಂತ ಆಸೆ ಬಂತು? ಕುರಿ ಮರಿಗಳು ಸಾಕ್ಬೇಕಂದ್ರೆ 5,000 ಕೊಟ್ಟು ಒಂದು ಮರಿ ತಂದ್ರೆ 4 ತಿಂಗಳು ಮೇಯಿಸಿದ್ರೆ ಅದು ಮತ್ತೆ 10,000 ಕೊತ್ತ ಸರ್. ಅವಾಗ 5,000 ಅದು ಅಸಲಾಗ್ತತೆ, 5,000 ಲಾಭ ಬರ್ತತೆ, ಅದ್ರಾಗ ಒಟ್ಟು ತಿಂಗಳಿಗೆ 1,000 ರೂಪಾಯಿ ಅಂತ ನಮ್ಮ ಮನುಷ್ಯನಿಗೆ ಲಾಭ ಬರ್ತದೆ. ಗೊಬ್ಬರ ಜಮೀನಿಗೆ ಗೊಬ್ಬರ ಆಗುತ್ತೆ. ಹೌದು ಸರ್, ಜಮೀನಿಗೆ ಗೊಬ್ಬರ ಆಗ್ತತೆ, ಅದರಿಂದ ಲಾಸ್ ಅನ್ನೋ ವಿಷಯ ಅಂತೂ ಇಲ್ಲ ಸರ್. ಕುರಿಮರಿ ಸಾಕಾಣಿಕೆ ಅಂತ ಬಹಳ ಒಳ್ಳೇದು. ಈ ತರ ಆಸಕ್ತಿ ಎಲ್ಲಾದ್ರೂ ನೋಡಿ, ಪ್ರಗತಿಪರ ರೈತರು ನೋಡಿ ಆಸಕ್ತಿ ಬಂತು, ಯಾವ ರೀತಿ ಬಂತು? ಹ್ಮ್ ಸರ್, ಪ್ರಗತಿಪರ ರೈತರನ್ನೆಲ್ಲ ನೋಡ್ಕೊಂಡ್ ಬಂದ್ವಿ. ಈಗೆಲ್ಲ ಗೂಡು ಸಾಕಾಣಿಕೆ ಅಂತ ಮಾಡಿಬಿಟ್ಟು ಮನೆಯಲ್ಲೇ ಗೂಡು ಕಟ್ಟಿ ಹೊಲದಲ್ಲೇ ಅವಕ್ಕೆಲ್ಲ ಮೇವು ಕೊಡೋದು, ಹೊರಗೆ ಬಿಡದಂಗೆ ಮೇಂಟೈನ್ ಮಾಡಿದಾರೆ ಸರ್. ಆ ತರ ಆಗಿದ್ರು ನಾವು ಮೇಯಿಸ್ಕೊಂಡ್ ಬಂದು ಕಟ್ಕೊಂಡ್ರು ಲಾಭ ಸರ್. ಹೌದು ಸರ್. ಅಂದ್ರೆ ಈಗ ಮುಂದೆ ಎಷ್ಟು ದಿನದಲ್ಲಿ ತರಬೇಕನ್ನೋ ಉದ್ದೇಶ ಇದೆ? ಈಗ ರಾಗಿ ಆಲೆ ಬಂದತ್ತದ ಸರ್ ಮೈಯಕ್ಕೆ, ಇನ್ನು 15 ದಿವಸ ನಾವು ಕುರಿಮರಿ ಒಂದು 25 ತರ್ತು ಸರ್. ಏನಾದ್ರು ಅನುಭವ ಅಥವಾ ತರಬೇತಿ ಏನಾದ್ರು ಬೇಕಾಗುತ್ತೆ ಕುರಿ ಸಾಕಾಣಿಕೆ ಮಾಡ್ಲಿಕ್ಕೆ? ಸರ್ ಇದಕ್ಕೆ ತರಬೇತಿ ಅನುಭವ ಇದೆ, ನಾವೇನ ತರಬೇತಿ ಪ್ಲಸ್ ಅನುಭವಕ್ಕೆ ಹೋಗಿಲ್ಲ, ಅಕ್ಕಪಕ್ಕ ನೋಡೇ ಮಾಡ್ತಾರೆ ಸರ್, ತರಬೇತಿ ಇದೆ ಸರ್ ಇದಕ್ಕೆಲ್ಲ ಇದೆ. ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಿದೆಯಾ ನಿಮ್ಗೆ? ಹೌದು, ತುಂಬಾ ಸಂತೋಷ ನೆಮ್ಮದಿ ಅಂತ ಸರ್, ಎಲ್ಲದ ಅನುಕೂಲ ಆಗಿದ್ವಿ ನಾವು ಕೃಷಿಯಿಂದ. ಅದ್ ನಾನು ಹೇಳದಂದ್ರೆ ನಂಬಿಕೆ ಜವಾಬ್ದಾರಿ ಎರಡಿದ್ರೆ ಕೃಷಿಯಾಗ ಬದುಕಲೇಬಾರದು, ಲಾಸ್ ಅಂತ ಆಗಲ್ಲ. ಎಷ್ಟು ಜನ ಮಕ್ಕಳು ನಿಮ್ಗೆ? ನಮ್ಗೆ 2 ಸರ್, ಒಬ್ರು ಬಿಕಾಂ ಓದ್ತಿದ್ದಾರೆ, 2ನೇ ಮಗ ಬಿಕಾಂ ಓದ್ತಿದ್ದಾರೆ, 1ನೇ ಮಗ ಕೃಷಿಗೆ ಜೊತೆಲಿ ಇಟ್ಕೊಂಡ್ವಿ, ಅವನಿಗೆ 22 ವರ್ಷ ವಯಸ್ಸು. ಅಂದ್ರೆ ಮಗ ಕೃಷಿ ಬದುಕಲ್ಲಿ ಸಹಾಯ ಮಾಡ್ತಾನೆ? ಸಹಾಯ ಮಾಡ್ತಾನೆ ಸರ್, ಅವನು PUC ಓದಿದ್ದಾನೆ. ನಾವ್ ಮುಂದೆ ವಿದ್ಯಾಭ್ಯಾಸ ಮಾಡಲ್ಲ ಅಂತ ಕೃಷಿಗೆ ಜೊತೆಗೆ ಬಂದ, ಇರ್ಲಿ ಬಾ ಅಂತಂದ ಇಟ್ಕೊಂಡು ಅವನಿಗೆ ಒಳ್ಳೆ ಇಂಟೆಲಿಜೆಂಟ್ ಇದ್ದಾನೆ ಸರ್ ಕೃಷಿಯಲ್ಲಿ. ಈಗ ನಿಮ್ ತರ ಈ ಆಸಕ್ತಿ ವಹಿಸಿಕೊಂಡು ಈಗಿನ ಯುವಕರು ಕೃಷಿ ಬದುಕು ಮಾಡೋದಿಲ್ಲ, ಈ ಕೃಷಿಯಿಂದ ಏನಂತ ಲಾಭ ಇಲ್ಲ ಅಂತ ಅಂದ್ಬಿಟ್ಟು ಕೃಷಿಯಿಂದ ಹಿಂದೆ ಸರಿತಾರ, ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಇಲ್ಲ ಸರ್, ಕೃಷಿ ಬಿಡಬಾರ್ದು, ಮಾಡ್ಲೇಬೇಕು ಸರ್. ಜವಾಬ್ದಾರಿ ನಂಬಿಕೆ ಎರಡಿದ್ರೆ ಅದು ಅಸಾಧ್ಯವಾದ ವಿಚಾರ, ಸಾಧ್ಯ ಆಗ್ತಾ ಆದಾಯ ಆಗ್ತದೆ, ಲಾಭ ಬಂದೇ ಬರ್ತದೆ. ಬಹಳ ಸಂತೋಷ ಅಲಿಕಣ್ಣ ಅವರೇ, ಇದುವರೆಗೂ ನಿಮ್ಮ ಈ ಬಾಳೆ ಕೃಷಿಯಲ್ಲಿನ ಸಾಕಷ್ಟು ಅನುಭವ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳು ಅಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ರೈತ ಬಂಧುವರಿ, ಇದುವರೆಗೂ ಬಾಳೆ ಕೃಷಿಯ ಅನುಭವಗಳನ್ನು ಕುರಿತು ಚಿತ್ರದುರ್ಗ ತಾಲೂಕು ಹುಣಸೇಕಟ್ಟೆ ಗ್ರಾಮದ ಕೃಷಿಕರಾದ ಹೆಚ್ಬಿ ಅಲಿಕಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಎಂ ಗೋಪನಹಳ್ಳಿ. ಇದೀಗ ಒಂದು ಜನಪದ ಗೀತೆ. ಕಬ್ಬಕ್ಕೆ ಭಯ ಬಿಡುತ್ತಾವೆ ಆನಂದನು, ಕಬ್ಬಕ್ಕೆ ಭಯ ಬಿಡುತ್ತಾವೆ, ಕಬ್ಬಕ್ಕಿನೇ ಭಯ ಬಿಡ್ತಾವೆ ಈ ಬೇಡ ಕಬ್ಬ ಬೊಂಬಾಳೆ ನಡುಜಾವೆ ಆನಂದನು, ಕಬ್ಬ ಬೊಂಬಾಳೆ ನಡುಜಾವೆ. ಅಂದಾವ ನೋಡಲು ಶಿವ ಬಂದು ಶಿವ ಮೊಗ್ಗಿ ಕಬ್ಬಕ್ಕಿ ಭಯ ಬಿಡುತ್ತಾವೆ ಆನಂದನು, ಕಬ್ಬಕ್ಕಿ ಭಯ ಬಿಡುತ್ತಾವೆ, ಕಬ್ಬಕ್ಕಿನೇ ಬಾಯ ಬಿಡುತ್ತಾವೆ ಈ ಬೀಡ ಕಬ್ಬ ಒಂಬಾಳಿ ನಡುಜಾವೆ ಆನಂದನು, ಕಬ್ಬ ಒಂಬಾಳಿ ನಡುಜಾವೆ. ಕೊಂದರು ಗೋಲು ನೂಕು ಕೊಂದರು ಗೋಲು ಬೊಬ್ಬೆ ಒಡ್ದಾವೆ ಬಾಳೆ ಮೀನು

ಪ್ರತಿಯೊಬ್ಬ ಗ್ರಾಹಕರು ಕೂಡ ಸಂಬಂಧಿಸಿದ ಇಲಾಖೆಯೊಂದಿಗೆ ಸಹಕರಿಸಿದಾಗ ಮಾತ್ರ ಕಲಬೆರಕೆ ಎಂಬ ಪಿಡುಗನ್ನ ಹೋಗಲಾಡಿಸಲಿಕ್ಕೆ ಸಾಧ್ಯವಾಗುತ್ತದೆ. ಈ ರೀತಿಯಾಗಿ ನಾವು ಕಲಬೆರಕೆಯನ್ನ ಹೋಗಲಾಡಿಸಬಹುದು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಮತ್ತೊಂದು ಜನಪದ ಗೀತೆಯನ್ನ ಆಲಿಸೋಣ. ಚಲ್ಲಿದರು ಮಲ್ಲಿಗೆಯ ಬಾನ ಸುರೇರಿ ಮೇಲೆ, ಚಲ್ಲಿದರು ಮಲ್ಲಿಗೆಯ ಬಾನ ಸುರೇರಿ ಮ್ಯಾಲೆ, ಅಂದಾದ ಚಂದದ ಮಾಯಕಾರ ಮಾದೇವ್ಗೆ ಚಲ್ಲಿದರು ಮಲ್ಲಿಗೆಯ, ಅಂದಾದ ಚಂದದ ಮಾಯಕಾರ ಮಾದೇವ್ಗೆ ಚಲ್ಲಿದರು ಮಲ್ಲಿಗೆಯ. ಗುಂಪಾದ ಕೌದಳ್ಳಿ ಬಯಲಲ್ಲಿ ಮಾದಪ್ಪ ಚಲ್ಲ ಮಾದಪ್ಪ ಚೆಲ್ಲಿದರೋ ಮಲ್ಲಿಗೆಯ.